ಭಾಷೆ ರೈಟ್ ಟೈಮ್ ಹೇಳುತ್ತೇವೆ. ಮರದಿಂದ ಕಟ್ಟಿಗೆಯ ಕೆತ್ತು ಹೊಕ್ಕಿಯ ಹಾಗೆ ಗೋಲ್ ಮಾಡ್ತೇವೆ. ಬಣ್ಣದ ರೇನ್ಬೋ ಮೆಟ್ಟಿಲ ಮೇಲೆ ನಡೆಯುತ್ತಾ ಮೋಡ ಕಿತ್ತು ಎಸೆತ್ತೇವೆ. ನಮ್ಗೆದುರಿನಲ್ಲಿ ಬಂದ್ಬಿಟ್ರೆ ವೈರಿಯ ಗತಿ ಪ್ಯಾನ್ ಪ್ಯಾನ್ ಪ್ಯಾನ್ ಪ್ಯಾನ್ ನಾವು ಪಂಪ ಪಂಪ ಪಂಪ ಪಂಪ ಪಂಗಗೆ ನಾವು ಪಂಪ ಪಂಪ ಪಂಪ ಪಂಪ ಪಂಗಗೆ ಸಾಗರದಲ್ಲಿ ಸಕ್ಕರೆ ಹಾಕಿ ಫ್ರೆಶ್ ಆಗಿ ಮಾಡುತ್ತೇವೆ. ಕಂಗಳ ಮೇಲೆ ಪಟ್ಟಿ ಹಚ್ಚಿ ರೈಟ್ ಟೈಮ್ ಹೇಳುತ್ತೇವೆ. ಕಣ್ಣು ಎಲ್ದೇನೆ ಹೊಡಿತೇವೆ ಬ್ಯಾಂಗ್ ಬ್ಯಾಂಗ್ ಬ್ಯಾಂಗ್ ಬ್ಯಾಂಗ್ ಬ್ಯಾಂಗ್ ಬ್ಯಾಂಗ್ ನಾವು ಪಂಪ ಪಂಪ ಪಂಪ ಪಂಪ ಪಂಗಗೆ ನಾವು ಪಂಪ ಪಂಪ ಪಂಪ ಪಂಪ ಪಂಗಗೆ ನಾವು ಪಂಪ ಪಂಪ ಪಂಪ ಪಂಪ ಪಂಗಗೆ ಪಂಗಗೆ ನಾವು ಪಂಪ ಪಂಪ ಪಂಪ ಪಂಪ